ನಮಸ್ಕಾರ ಸರ್. ನೀವು ಮೊದ್ಲು ಕೂತ್ಕೊಳ್ಳಿ, ಆಮೇಲೆ ಪರಿಚಯ ಮಾಡ್ಕೊಡ್ತಾನೆ. ಸಸಿ ಇದಾಕ ಚೇರ್ ಜಿರ್ಗಿಸ್ತಾವ ಒಂಚೂರ, ಕೂತ್ಕೊಳ್ಳಿ ಹೇಳಣ್ಣ. ಜಗತಿ ಅಲ್ವೇನಣ್ಣ ಇರಣ್ಣ, ಅವರು ನಮ್ಮಂಗೆ ಕುಂತ್ಕೋತಾರೆ. ಆ ಚಾಪೆ ಚಾಪೆ ಈ ಕಡೆ ತಳ್ಳು ಒಂದೇ ಕಣ. ಹೇಳಪ್ಪ, ಈಗ ನೀ ಸುಮ್ಮನಿದ್ರೆ ವಸಿ ಹೇಳ್ಬೋದ? ಆಯ್ತಾಯ್ತು ವಸಿ, ಎರಡು ಮೂರು ನಿಮಿಷ ನೀನ್ ಮಾತಾಡ. ಆಯ್ತು ಕಪ್ಪ, ಯಾಕಂದ್ರೆ ಇವ್ರ ಪರಿಚಯ ಏನದೆ ಅದನ್ನ ಹೇಳಕ್ಕೆ ನಂಗೆ ಎರಡು ಮೂರು ನಿಮಿಷ ಬೇಕು. ಈಗ ರತ್ನರಾಜಯ್ಯ ಅವರು, ರತ್ನರಾಜಯ್ಯ ಅವರು ಈಗ ಈ ಜಗಲಿಗೆ ಬಂದಿರೋದು ನಮ್ಮ ಅದೃಷ್ಟ ಅನ್ಬೇಕು. ಯಾಕಂದ್ರೆ ಈಗ ಇವ್ರಿಗೆ ಒಂದು 65-70 ವಯಸ್ಸು ಇರ್ಬೇಕಲ್ವಾ. ಇವ್ರು ಹೆಚ್ಚಿನ ಆಯುಷ್ಯನ ಕಲ್ಕತ್ತಾದಲ್ಲಿ ಕಳೆದಿದ್ದಾರೆ. ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕಲ್ಕತ್ತಾದಲ್ಲಿ ಓದಿ, ನಮ್ಮ ಭಾರತ ಮಟ್ಟದಲ್ಲಿ ಮೇರಿ ಆವಾಸ್ ಸುನು ಅಂತ ಕಾರ್ಯಕ್ರಮ ಬರ್ತಾಯಿತ್ತು, ಆ ಕಾರ್ಯಕ್ರಮಗಳ ನಿರ್ದೇಶಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಪತ್ರಿಕೆಗಳಲ್ಲಿ ಇವರು ನಿರಂತರವಾಗಿ ಹಲವಾರು ವಿಷಯಗಳ ಬಗ್ಗೆ ಬರೆಯುವಂತವರಾಗಿದ್ದಾರೆ. ಈಗ ಪ್ರಥಮ ಮೈಸೂರು ಅಂತ ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ. ಮೈಸೂರು ಮಾಡ್ಕೊಂಡಿದಾರ? ಮೈಸೂರಲ್ಲಿ ಐತೆ ಆ ಸಂಸ್ಥೆದು ಒಂದು ಕಾರ್ಯಕ್ರಮ ಏನು ಅಂದ್ರೆ ಪ್ರಥಮ್ ಪೋಷಣ್ ಅಂತ. ಆ ಪ್ರಥಮ್ ಪೋಷಣ್ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರತ್ನರಾಜಯ್ಯ ಅವರು ಈಗ ಟಿ ನರಸೀಪುರ ತಾಲೂಕಿನಲ್ಲಿ ಮುತ್ತತ್ತಿ, ಮಾವನಹಳ್ಳಿ, ಸುಜನೂರು, ಐಕನೂರು ಇಲ್ಲೆಲ್ಲ ಅವರು ದತ್ತು ಗ್ರಾಮವಾಗಿ ಸ್ವೀಕರಿಸಿ ಕೆಲವು ಕಾರ್ಯಕ್ರಮಗಳು ನಡೆಸ್ತಾವ್ರೆ. ರತ್ನರಾಜಯ್ಯ ಅವರು ಯಾಕೆ ಇಲ್ಲಿ ಬಂದರು ಅಂದರೆ ಈಗ ಪಕ್ಕದೂರಿಗೆ ಬಂದಿದ್ರು. ಏನಂದರೆ ಈಗ ನಮ್ಮಲ್ಲಿ ಆಹಾರ ಚೆನ್ನಾಗಿರಬೇಕು, ಪೋಷಕಾಂಶಯುಕ್ತವಾಗಿರಬೇಕು ಅಂತ ಎಲ್ರಿಗೂ ತಿಳುವಳಿಕೆ ಇದೆ. ಅಂದರೆ ಇತ್ತೀಚೆಗೆ ಕೆಲವರು ಏನು ಮಾಡ್ತಾರೆ, ಹೊರಗಡೆಯಿಂದ ಬಂದಿದ್ದೇ ಶ್ರೇಷ್ಠ ಅನ್ನೋದು, ಅವುಗಳದೆಲ್ಲ ಪ್ರಯೋಗ ಮಾಡೋದು ಅದನ್ನೆಲ್ಲ ಮರೆತು ಸ್ಥಳೀಯವಾಗಿ ನಾವೇನೇನು ಬೆಳಿತೀವಿ ಅವುಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ ಮಾಡಬೇಕು ಅದನ್ನು ತಿಳಿಸ್ಕೊಡೋಕ್ಕೆ ಬಂದಿದ್ರು. ನಾನು ವಸಿ ಬನ್ನಿ ನಮ್ಮ ಜಗಲಿಯಾಗೂ ವಸಿ ತಿಳ್ಕೊಳ್ಳುವಂತ ವಿಷಯ ಇರ್ತದೆ. ಯಾಕಂದ್ರೆ ಕಮಲಕ್ಕನು ಅದು ಇದು ಮಾಡ್ತಿರ್ತಾಳೆ, ಆಮೇಲೆ ಬಾಯಿ ಚಪ್ಪಲದ ಸಂಕ್ರಮಣ ಬರ್ತಾನೆ, ಅವನು ವಸಿ ಗೊತ್ತಾಗ್ಬೇಕು ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ. ಇನ್ನು ಅವನ ಶಿಷ್ಯನು ಬಂದಿದ್ರೆ ಭೇಟಿ ಮಾಡ್ದಂಗೆ ಆಯ್ತದೆ. ಇಷ್ಟು ದಿನ ಇರ್ಲಿಲ್ಲ ಅಷ್ಟೇ, ಇನ್ನು ಮುಂದೆ ಇರ್ತಾನೆ. ಈಗ ತಿನ್ನಕ್ಕೆ ಬಂದಿನ ನಾನು ಅನ್ನೋರಂಗ ಮಾತಾಡ್ತಾನೆ. ಈಗ ನೀವು ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಈಗ ನೀವು ಹೇಳಿ ರತ್ನರಾಜಯ್ಯ ಅವರೇ, ನೀವು ಗ್ರಾಮೀಣ ಪ್ರದೇಶಗಳಿಗೆ ಹೋಯ್ತಾ ಇರ್ತೀರಿ, ನಮಗೆ ಹೇಳದೆ ಹೋದ್ರು ನೀವು ಕಮಲಕ್ಕಂಗ್ ವಸಿ ಹೇಳಿ ಪೋಷಕಾಂಶಗಳ ನಿರ್ವಹಣೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಂಗ್ ನಡೀತಾ ಇದೆ, ನಿಮ್ಗೆ ಹೆಂಗ್ ಅನ್ಸುತ್ತೆ? ಸರ್, ಆಕ್ಚುಲಿ ಏನು ಅಂದರೆ ನಾವು ಅಂದ್ಕೊಳ್ತೀವಿ ನಾವು ನಗರದವರು, ನಮಗೆ ಎಲ್ಲ ಗೊತ್ತು, ನಾವು ಅಂದರೆ ಓದಿದ್ದೀವಿ ನಮಗೆ ಇದೆಲ್ಲ ಇದೆ ಅಂತ. ಬಟ್ ಅವರು ಗ್ರಾಮದವರು ಕೆಲವರು ಓದಿಲ್ಲದೆ ಇದ್ದವರಿಗೂ ಅವರಿಗೆ ಅರಿವಿದೆ, ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಬಟ್ ಬೇರೆ ಪ್ರಾಬ್ಲಮ್ಸ್ ಇದೆ, ಅಂದರೆ ಅವರಿಗೆ ಕೆಲವರಿಗೆ ಆರ್ಥಿಕ ಪ್ರಾಬ್ಲಮ್ಸ್, ಅಂದರೆ ಅವರಿಗೆ ದುಡ್ಡಿಲ್ಲ, ಕೆಲವರಿಗೆ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಬರ್ತಾರೆ, ಸೊಪ್ತೀನಿ ಹಾಲು ಕುಡೀರಿ ಇದು ಮಾಡಿ ಅಂತ ಅಂದು ಹೋಗ್ತಾರೆ. ಸೊ ಅದು ಅವ್ರು ಒಂದು ಕಿವಿಯಿಂದ ಹೋಗುತ್ತೆ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ದ ಫ್ಯಾಕ್ಟ್ ಇಸ್ ಇಂಡಿಯಾದಲ್ಲಿ ವಿ ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ದ ವರ್ಲ್ಡ್ ಆ್ಯಂಡ್ ಮಿಲ್ಕ್ ಆ್ಯಂಡ್ ಸ್ಟಿಲ್ ಟುಡೇ ಈವಾಗಲೂ ಈ 2022 ಮ್ಯಾಲ್ನ್ಯೂಟ್ರಿಷನ್ ಇಸ್ ಅ ಬಿಗ್ ಪ್ರಾಬ್ಲಮ್. ಅಂದರೆ ನಮ್ಮ ದೇಶದಲ್ಲಿ ಹೆಂಗಸರು ಮತ್ತು ಮಕ್ಕಳಿಗೆ ಮೋರ್ ದೆನ್ 50% ಸಫರ್ ಫ್ರಮ್ ಅನಿಮಿಯಾ. ಅರ್ಥ ಆಯ್ತದವ್ವ, ಅದಕ್ಕೆ ಕಮಲಕ್ಕನ ಕೇಳಿದಿ ಕೇಳ್ಕೊ, ಆಮೇಲೆ ಬಂದು ನಾನು ಇನ್ನೊಂದ್ಸರಿ ಕೇಳ್ಕೊತೀನಿ. ಅಮ್ಮವ್ರೇ ನೀವ್ ಹೇಳಿ ಮೇಡಮ್, ಕಮಲಕ್ಕ ಚೆನ್ನಾಗಿ ಓದ್ಕೊಂಡವಳೆ, ಅದಕ್ಕೆ. ಸೊ ಅದು ತುಂಬಾ ದುಃಖದ ವಿಷಯ, ಅಂದ್ರೆ ಅಷ್ಟೊಂದು ನಾವು ಬೆಳಿತೀವಿ, ಅಷ್ಟೊಂದು ಹಾಲು ಮೊಸರು ಎಲ್ಲ ಇದೆ, 90 ಸೊಪ್ಪುಗಳು ವೆರೈಟಿ ಸಿಕ್ಕಿದೆ, ನಾವು ಅದಕ್ಕೆ ಯಾವುದಕ್ಕೂ ಗಮನ ಕೊಡೋದಿಲ್ಲ. ಸೊ ಬೀಯಿಂಗ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ಆಲ್ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ, ಆದರೂ ನಮ್ಮ ಹೆಂಗಸರಿಗೆ ಮಕ್ಕಳಿಗೆ ಸರಿಯಾಗಿ ಪೋಷಣೆ ಸಿಗ್ತಾ ಇಲ್ಲ. ಅಂದ್ರೆ ಆತಾತ್ರಕ್ಕೆ ಏನೋ ವಸಿ ಮಾಡ್ಬಿಡೋದು ತಿನ್ಬಿಡೋದು ಹೋಯ್ತಿರೋದು ಕತೆ ಕಳೀತು ಅಂತ ಮಾಡಬಾರ್ದು. ಈಗ ನಿಮ್ಮೂರ ಪಕ್ಕ ನಿಂಗಣ್ಣ ಹೇಳಿದೆ ಎಷ್ಟಪ್ಪ ಹಾಲು ಕೊಡುತ್ತೆ ಅಂತ, 10 liters ಅಂದ್ರೆ 10 liters ತಗೊಂಡಾಗ ಡೈರಿಗೆ ಹಾಕ್ತಾನೆ, ಒಂದ್ 2 liters ಮನೆಗೆ ಇಟ್ಕೊಂಡು ಆಗಕ್ಕಿಲ್ವಾ ದುಡ್ಡು ಸೊ ಅದಕ್ಕೆ ನಾವು ಇದು ಈ ಒಂದು ಊರಿನಲ್ಲಿ ಮುತ್ತತ್ತಿ ಅಂತ ಪೈಲಟ್ ಪ್ರಾಜೆಕ್ಟ್ ಶುರು ಮಾಡ್ತಾ ಇದೀವಿ. ಅದರಿಂದ ಹೆಸರು ಪ್ರಥಮ ಪೋಷಣ. ಟಿ ನರಸೀಪುರ ತಾಲೂಕು. ಅದರಲ್ಲಿ ಆಕ್ಚುಲಿ ಎರಡು ವಿಷಯ ಮಾಡ್ತಾ ಇದೀವಿ. ಒಂದು, ನಾವಲ್ಲಿ ಆಕ್ಚುಲಿ ಹೋಗಿ ಒಂದು ಈ ಥರ ಮಾತುಕತೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೆಂಗಸರು ಮತ್ತು ಮಕ್ಕಳು, ಮೇನ್ಲಿ ಹೆಂಗಸರು, ಬಿಕಾಸ್ ಹೆಂಗಸರು ತಲೆಗೆ ಹೋದರೆ ಅಂತಾರಲ್ಲ, ಹೆಂಗಸರು ಸರಿಯಾಗಿದ್ದರೆ ಮನೆ ಮತ್ತು ಕುಟುಂಬ ಸರಿಯಾಗಿ ನಡೆಯುತ್ತೆ ಅಂತ. ಸೊ ಹೆಂಗಸರಿಗೆ ನಾವು ಕಲಿಸ್ಕೊಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಐದು ಪೋಷಣೆ ಇದೆ, ಪ್ರೋಟೀನ್ಸ್. ಅಲ್ಲಿ ನೋಡು, ಕೈಯಲ್ಲಿ ತೋರಿಸ್ತಾವ್ರೆ, ಅಲ್ಲಿ ನೋಡ್ಲಾ. ಈಗ ಮೊದಲನೇ ಬರಲಿ ಏನಪ್ಪ ಈ ಕೊಬ್ಬು ಪದಾರ್ಥಗಳು ತೋರಿಸ್ತಾವ್ರಲ್ಲಪ್ಪ, ಪ್ರೋಟೀನು, ಕಾರ್ಬೋಹೈಡ್ರೇಟು, ಅಲ್ಲಿ ವಿಟಮಿನ್ಸ್ ಮತ್ತೆ ಖನಿಜಗಳು. ಸೊ ಇದು ಕೈ ಯಾಕೆ ನಾವು ಇಟ್ಕೊಂಡು ಮಧ್ಯದಲ್ಲಿ ಬರ್ತಾರಲ್ಲಪ್ಪ ಪಂಚಭೂಷಣ ಅಂತ. ಪೋಷಣ, ಓ ಪಂಚ ಪೋಷಣ, ಪಂಚಭೋಜನ ಅಂತ ಮಾಡ್ಕೊಂಡ್ಬಿಡು. ಸದ್ಯ ಅದು ಮಾಡ್ಕೊಳ್ಳಿಲ್ಲ, ನಮ್ ಪುಣ್ಯ ಹೇಳಿ ಮೇಡಮ್. ಸೊ ಅದರಲ್ಲಿ ಈ ಕೈ ಯಾಕೆ ಯೂಸ್ ಮಾಡಿದ್ದೀವಿ ಅಂದ್ರೆ, ಕೈನಲ್ಲಿ ಒಂದ್ ಬೆರಳು ಕೆಲಸ ಮಾಡದೆ ಇದ್ರೆ ನಾವು ಕೈ ಬಳಸಕ್ಕಾಗಲ್ಲ. ಸೊ ಈ ಐದು ನ್ಯೂಟ್ರಿಯಂಟ್ಸ್ ಎಲ್ಲಾ ನಮ್ ದೇಹದಲ್ಲಿ ಇಲ್ಲದೆ ಇದ್ರೆ ನಮ್ ಆರೋಗ್ಯ ಸರಿಯಾಗಿರಲ್ಲ. ಸೊ ನಾವು ಈ ತರ ಟಾಕ್ ಕೊಟ್ಟು ನಾವು ಆಕ್ಚುಲಿ ಅಡುಗೆನ ತೋರಿಸ್ತೀವಿ. ಅಂದ್ರೆ ಈಗ ಫಸ್ಟ್ ಅಡುಗೆ ನಾವು ಪ್ಲಾನ್ ಮಾಡಿರೋದು, ಆ್ಯಂಡ್ ನಾವು ಯಾವ ಥರ ಪದಾರ್ಥಗಳು ಯೂಸ್ ಮಾಡೋದು ಅಂದರೆ ಅವರಿಗೆ ಗೊತ್ತಿರೋದು, ಅವ್ರು ಎಷ್ಟೋ ವರ್ಷದಿಂದ ತಿಂತಾ ಇರೋದು, ಆ್ಯಂಡ್ ಬೆಲೆ ಜಾಸ್ತಿ ಇಲ್ಲದೆ ಇರೋದು. ಈಗ ವೆಸ್ಟರ್ನ್ ನ್ಯೂಟ್ರಿಷನ್ಸ್ ಹೇಳ್ತಾರೆ ಆಲಿವ್ ಆಯಿಲ್ ತಿನ್ನಿ, ಆಮೇಲೆ ಏನೇನೋ ಅಂತಾರೆ ಬ್ರಾಕಿಲಿ, ಕಿನೋ, ಅದು ನಮ್ಮ ನಗರದವರಿಗೆ ಅರ್ಥ ಆಗಲ್ಲ, ಇನ್ನೋ ರೂರಲ್ಲಿಗೆ ಅವ್ರಿಗೆ ಇನ್ನು. ಸೊ ನಾವು ಕಡಲೆಕಾಯಿ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಬೆಲ್ಲ, ಎಳ್ಳು, ಆಮೇಲೆ ಇದೆಲ್ಲ ಪದಾರ್ಥಗಳನ್ನ ಉಚ್ಚೆಳ್ಳೆಣ್ಣೆ, ಉಚ್ಚೆಳ್ಳೆಣ್ಣೆ ತಿನ್ಬೋದು. ಹೌದು, ಉಚ್ಚೆಳ್ಳೆಂದು ನಾನ್ ಚಟ್ನಿ ಪುಡಿ ತೋರಿಸ್ತೀನಿ, ತುಂಬಾ ಇಷ್ಟ, ತುಂಬಾ ಒಳ್ಳೇದದು ರಾಗಿ ರೊಟ್ಟಿ ಉಚ್ಚೆಳ್ಳೆ ಚಟ್ನಿ. ಸೊ ಒಂದು ಈ ತರ ಡೆಮೋ ಟಾಕ್ಸ್ ಮಾಡ್ತೀವಿ, ಅಂದ್ರೆ ಅಡಿಗೆನು ತೋರಿಸ್ತೀವಿ, ಆ ಪದಾರ್ಥ ಬಗ್ಗೆನೂ ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎಳ್ಳು, ಕತೆ ಪ್ರಕಾರ ಋಷಿ ಕಶ್ಯಪ ಅಂತ ಒಂದು ದೊಡ್ಡ ಹಳೆ ಕಾಲದ ಋಷಿ ಇದ್ರು, ಅವರು ಬೆವರು ಬಿದ್ದಾಗ ಎಳ್ಳು ಸೃಷ್ಟಿಯಾಗಿದ್ದು ಅಂತ ಒಂದು ಕತೆ. ಸೊ ಆ ಥರ ಎಲ್ಲ. ಆಮೇಲೆ ಮಹಾಭಾರತದಲ್ಲಿ ಭೀಷ್ಮ ಅವನು ಸಾಯ್ಬೇಕಾರೆ ಆ ಇದರಲ್ಲಿ ಮಲಕೊಂಡು ಸಾಯ್ತಾನೆ, ಆಗ ಯುಧಿಷ್ಠರಿಗೆ ಎಷ್ಟೋ ಹೇಳ್ತಾನೆ. ಅದರಲ್ಲಿ ಅವನು ಅನ್ನೋದು, ಎಳ್ಳು ತಿಂದ್ರೆ ದುಡ್ಡು ಮತ್ತೆ ರೂಪ ಮತ್ತೆ ಎಲ್ಲ ಪಾಪನೂ ನಾಶ ಆಗುತ್ತೆ, ಎಳ್ಳು ಅಷ್ಟು ಶ್ರೇಷ್ಠ ಅಂತ. ಆಮೇಲೆ ಮೂರನೇ ಕತೆ ಕೃಷ್ಣದೇವರಾಜ, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಕುಸ್ತಿ ಇದೆಲ್ಲ ತುಂಬಾ ಇಷ್ಟ. ಕೃಷ್ಣದೇವರ ಅವ್ರ ದಿನ ಅದ್ ಮಾಡುವ ಮುಂಚೆ ಅರ್ಧ ಲೀಟರ್ ಎಳ್ಳೆಣ್ಣೆ ಕುಡಿತಾ ಇದ್ರು, ಆಮೇಲೆ ಕುಸ್ತಿ ಮಾಡಿ ಒಂದ್ ಗಂಟೆ ಒಂದೂವರೆ ಗಂಟೆ ಆ ಎಲ್ಲ ಎಣ್ಣೆ ಬೆವರಿಂದ ಹೊರಗ್ ಬರುವವರೆಗೆ ಕುಸ್ತಿ ಮಾಡ. ಸೊ ಎಳ್ಳಿಂದು ಪ್ರಮಾಣತೆ ಅಷ್ಟಿದೆ. ಸೊ ಆತರ ಎಲ್ಲ ನಾವು ಅಂದ್ರೆ ಈಗ ನೀವು ಅಲ್ಲಿಗೆ ಹೋಗಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ತೋರಿಸ್ತೀರಾ? ಇದರಿಂದ ಶಕ್ತಿ ಬಂದ್ಬಿಡ್ತದ ಮೇಡಮ್, ಎಳ್ಳ ತಿನ್ಬಿಟ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ. ಕೊಬ್ಬು ಎಳ್ಳೆಣ್ಣೆ ತುಂಬಾ ಒಳ್ಳೇದು. ರಾಜರು ಕುಡಿದ್ರು ಅನ್ಬಿಟ್ರು, ನೀವು ಹೋಗಿ ಎಳ್ಳೆಣ್ಣೆ ಕುಡಿದ್ಬಿಟ್ಟೆ ಕಸರತ್ ಮಾಡಾಗಿರಿ. ಕೃಷ್ಣದೇವರಾಯನೇ ಕುಡಿದ್ರಂತಿಲ್ಲ, ಅವ್ರು ಕುಡಿದ್ರು ದಕ್ಕಸ್ಕೊಂಡ್ರು. ಶಂಕರಪ್ಪ ಅವರೇ, ಕುಡೀರಿ ಅರ್ಧ ಲೀಟರ್ ಕುಡೀರಿ, ಬಟ್ ರಾಜಣ್ಣನ ಜೊತೆ ಒಂದು ಒಂದೂವರೆ ಗಂಟೆ ಕಸರತ್ ಮಾಡ್ಬೇಕು, ಕುಸ್ತಿ ಮಾಡ್ಬೇಕು. ಈಗ ಸ್ವಲ್ಪ ನೀವು ಅವ್ರ ಶಿಷ್ಯ ಅಲ್ವಾ, ನೀವು ಮಾಡ್ಬೇಕು ಅಷ್ಟೊರೆಗೆ ತಡ್ಕೊಂಡಿರಿ. ಈಗ ಜನಗಳು ಹೆಂಗಂತಾರೆ, ನೀವು ಊರ್ಗ ಹೋಗ್ತಿರಲ್ಲ, ಇದೆಲ್ಲ ಅವ್ರಿಗೆ ಗೊತ್ತಿರಲ್ವಾ, ಅಥವಾ ಅವ್ರಿಗೆ ಗೊತ್ತಿರೋದನ್ನೇ ಏನಾದ್ರೂ ನೀವು ಇನ್ನೊಂಥರ ವಿಧಾನ ಏನಾದ್ರು ಮಾಡಿ ಹೇಳ್ತೀರಾ? ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ನಿಮಗೆ? ಸರ್, ಇನ್ನೂ ಶುರು ಮಾಡಿಲ್ಲ ಫಸ್ಟ್ ಟಾಕ್, ಇನ್ನೂ ಶುರು ಮಾಡಿಲ್ಲ. ಬಟ್ ಅವರಿಗೆ ತಿಳುವಳಿಕೆ ಇಲ್ವೇ ಇಲ್ಲ ಅಂತ ಹೇಳೋಂಗಿಲ್ಲ. ಅಂದರೆ ಅವ್ರಿಗೆ ಗೊತ್ತು, ಪೆಸ್ಟಿಸೈಡ್ ಹಾಕಿದರೆ, ರಾಸಾಯನಿಕ ಗೊಬ್ಬರ ಹಾಕಿದರೆ ಏನು ಅದರದ್ದು ಏನು ಎಫೆಕ್ಟ್ ಇರುತ್ತೆ, ನಾವು ವಿಷ ತಿಂದಂಗೆ, ಅದೆಲ್ಲ ಅವ್ರಿಗೆ ಗೊತ್ತು. ಬಟ್ ವೇರಿಯಸ್ ರೀಸನ್ಸ್, ಇಕನಾಮಿಕ್ ರೀಸನ್ಸ್ ಎಲ್ಲ ಬಳಸ್ತಾರೆ ಅವ್ರು, ಕೆಲವರೆಲ್ಲ ಬಳಸ್ತಾರೆ. ಸೊ ನಾವು ಒಂದಿದ್ದು ಡೆಮೋ ಟಾಕ್ ಮಾಡ್ತಾ ಇದ್ದೀವಿ. ಇನ್ನೊಂದು ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ, ಅದಕ್ಕೆ ಬೇರೆ ಅವ್ರು ಬರ್ತಾ ಹನುಮಂತರಾವ್ ಅಂತವರಿದ್ದಾರೆ, ನಾವು ಅವರಿಗೆ ಹಿತ್ತಲ ತೋಟಗಾರಿಕೆ ಮತ್ತೆ ಕಮ್ಯುನಿಟಿ ಗಾರ್ಡನ್ನ ಕಲ್ಸಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಮಾತಾಡಿದ್ದೀವಿ ಅವ್ರ ಹತ್ರ. ಸೊ ಅವ್ರು ಬಂದು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ನಾವು ಐಡೆಂಟಿಫೈ ಮಾಡಿದ್ದೀವಿ ಗಿಡಗಳೆಲ್ಲ, ಯಾರು ಕೊಡ್ತಾರೆ? ನಾವು ಕೊಡಿಸ್ತೀವಿ ಅಲ್ಲಿ, ಸಸಿ ಗಿಡ ಅಲ್ಲಿಂದ ಅವ್ರ ಹತ್ರ ಇದೆ, ಪ್ಲಸ್ ಬೀಜ ಎಲ್ಲ ನಾವು ಕೊಟ್ಟು ಮುಂಚೆ ಸಿಂಪಲ್ ಆಗಿ ಶುರು ಮಾಡ್ತೀವಿ. ಅಂದರೆ ತರಕಾರಿ ಮತ್ತು ಹಣ್ಣು, ವಿ ಹ್ಯಾವ್ ಐಡೆಂಟಿಫೈಡ್ ಒಂದು 10-15 ಫ್ಯಾಮಿಲೀಸ್ಗಳು ಯಾರಿಗೆ ಹಿತ್ತಲಿನ ಜಾಗ ಇದೆ ಅಲ್ಲಿ ಸೊಪ್ಪು, ಆಮೇಲೆ ಸಿಂಪಲ್ ಕರಿಬೇವು, ಅರಿಶಿನ, ಶುಂಠಿ ಇದೆಲ್ಲ ತುಂಬ ಒಳ್ಳೆಯದು. ಆಮೇಲೆ ಬಾಳೆಹಣ್ಣು, ನುಗ್ಗೆಕಾಯಿ. ನುಗ್ಗೆಕಾಯಿ ಆ್ಯಕ್ಚುಲಿ ಈಗ ಮುತ್ತತ್ತಿನ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಇದೆ, ಬಟ್ ಅದನ್ನು ಜಾಸ್ತಿ ಬಳಸಿ ಅಂತ. ಪಾಲಕ್ಕು, ಸೊಪ್ಪುಗಳು ಬೆಳೆಯೋದು ತುಂಬ ಈಸಿ, ಒಂದು 2 ತಿಂಗಳಲ್ಲಿ ಹಾಕಿದರೆ ಬೆಳೆದ್ಬಿಡುತ್ತೆ. ಸೊ ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ, ಆಮೇಲೆ ಮಾನಿಟರ್ ಮಾಡ್ತೀವಿ ಹೆಂಗೆ ಅವರು ಅದನ್ನು ಇಂಟ್ರೆಸ್ಟ್ ಇಟ್ಕೊಂಡು. ನಾವು ಹೇಳಿದ್ದೀವಿ ಅವರಿಗೆ ಏನಂದರೆ, ಕುದುರೆನ ಕೆರೆ ಹತ್ತಿರ ಕರ್ಕೊಂಡು ಹೋಗ್ಬೋದು ನೀರು ಕುಡಿಯೋಕ್ಕೆ, ಬಟ್ ನೀರು ಕುಡಿಯೋ ಕೆಲಸ ಕುದುರೆದು. ನಾವು ರಾಜಣ್ಣ ಕೇಳ್ಕೋ, ಕೇಳ್ಕೊಂಡಪ್ಪ, ನಿಮ್ ಶಂಕರಣ್ಣನು ಒಂದು ಕುದುರೆ ಇದ್ದಂಗೆ ಬಾಯಿ ತೆಗೆದ್ಬಿಟ್ಟು ಕುಡ್ಸಕ್ಕಾಗ್ತದೆ. ಹೇಳಿದೆ ನೀನ್ ಶಂಕರಣ್ಣನ್ಗೆ ಎಷ್ಟೇ ಹೇಳಿದ್ರು ಅವನೊಂಥರ ಕುದುರೆ. ಸೊ ಅದು ಸಕ್ಸಸ್ ಆದ್ರೆ ಬೇರೆ ಅಂದ್ರೆ ವರ್ಮಿ ಕಾಂಪೋಸ್ಟಿಂಗ್. ಏನು ಅಂದ್ರೆ, ನಾವು ಅವ್ರಿಗೆ ಏನ್ ಹೇಳಿದ್ದೀವಿ, ತರಕಾರಿ ಮತ್ತು ಹಣ್ಣು ಸರಿಯಾಗಿ ಬೆಳೆದ್ರೆ ಅವರು ಉಪಯೋಗಿಸಿದ ಮೇಲೆ ಉಳಿತಲ್ಲ, ಅದನ್ನು ಅವ್ರು ಮಾರ್ಬೋದು. ಆ್ಯಂಡ್ ಈಗ ಆರ್ಗ್ಯಾನಿಕ್ಕಿಗೆ ತುಂಬ ಡಿಮ್ಯಾಂಡ್ ಇದೆ ಸಿಟಿನಲ್ಲಿ, 2-3 ಬೆಲೆ. ಸೊ ದ್ಯಾಟ್ ಈಸ್ ದ ಇನ್ಸೆಂಟಿವ್ ಅವರಿಗೆ, ಕ್ಯಾರೆಟ್ ಅಂದರೆ ಲಿಟ್ರಲಿ ಆ್ಯಂಡ್ ಇದು. ಸೊ ನೀವು ಸರಿಯಾಗಿ ಬೆಳೆಸಿದ್ರೆ, ನಾ ಕಮ್ಯುನಿಟಿ ನಾವು 2 ಪ್ಯಾಚ್ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಸರಿಯಾಗಿ ತರಕಾರಿ ಹಣ್ಣು ಬೆಳೆದ್ರೆ ವಿ ಕ್ಯಾನ್ ಸೆಲ್ ಇಟ್. And so it becomes a self-sustaining project. ಅಂದ್ರೆ ಆ ಕುಟುಂಬಕ್ಕೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳು ಆ ಕುಟುಂಬದ ಒಂದು ತೋಟದಲ್ಲೇ ಸಿಗಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹೌದು ಹೌದು. ಸಾಮಾನ್ಯವಾಗಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ? ಸರ್, ವಿ ಆರ್ ಮಿಕ್ಸ್ಡ್ ತಗೊಂಡಿದ್ದೀವಿ. ಎಲ್ಲರೂ ಅನುಕೂಲ ಇರೋರು ಇದ್ದಾರೆ, ಕಡಿಮೆ ಅನುಕೂಲ ಇರೋರು ಇದ್ದಾರೆ. ಹೌದು, ಬಿಕಾಸ್ ವಿ ವಾಂಟ್ ಟು ಸೀ ಅದು ಹೆಂಗೆ ಯಾವ ಯಾವ ಥರ ಕುಟುಂಬದಲ್ಲಿ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಅಥವಾ ಯಾವುದರಲ್ಲಿ ಚೆನ್ನಾಗಿ. ಈಗ ಹಸು ಮೇಕೆ ಅದೆಲ್ಲ ಇರೋರು ಚೆನ್ನಾಗಿ ನಡೆಸ್ತಾರೆ, ಬಿಕಾಸ್ ಅವ್ರ ಹತ್ರ ಗೊಬ್ಬರ ಇದೆ, ಜಾಗ ಇದೆ. ಬಟ್ ಕಮ್ಮಿ, ಸ್ವಲ್ಪ ಕಮ್ಮಿ ಆರ್ಥಿಕ, ಅವರಿಗೆ ಹೆಂಗೆ ಏನೋ ಹೆಂಗೆ ನಡೀತೆ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಏನಾಗುತ್ತೆ, ವಾಟ್ ಇಸ್ ದ ಅಡಚಣೆ ಬಂದರೆ ಯಾಕೆ ಇಂಟ್ರೆಸ್ಟ್ ಹೋಗುತ್ತೆ, ಅದೆಲ್ಲ ನಾವು ಮಾನಿಟರ್ ಮಾಡ್ಬೇಕು. ಐ ಮೀನ್ ಇಟ್ಸ್ ತುಂಬ ಉದ್ದ ಕಷ್ಟ ರಸ್ತೆ ನಾವು ಹಿಡ್ದಿರೋದು. ಈಗ ಕಮಲಕ್ಕ, ಈ ರತ್ನರಾಜಯ್ಯನ ನಾನು ಮಾತಾಡ್ಸ್ಕೊಂಡು ಬಂದಾಗ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂದರು. ಒಂದು 3-4 ಥರ ಅಡುಗೆನೂ ನಾನು ಮಾಡಿ ತೋರಿಸ್ತೀನಿ, ಅದರಲ್ಲೂ ಕಡಲೆಕಾಯಿ ತಿಂಡಿಗಳು ಮಾಡ್ತೀನಿ ಅಂದರು. ವಸಿ, ಅದೇನು ನೀನು ನೀನೇ ವಸಿ ಬಾಯಿ ಬಿಡಿಸು, ನೋಡು ವಸಿ ಬಾಯಿ ನೀರು ಬತ್ತದೆ ಅಲ್ಲಿ. ಅಲ್ಲಕ್ಕಪ್ಪ, ಇವ್ರು ಬಂದೇ ಬರ್ತಾರೆ. ಕಡಲೆಕಾಯಿ ತಿಂಡಿ ಅವ, ಕಡಲೆಕಾಯಿ ಮೇಡಮ್ ತಿಂಡಿ ಮಾಡೋದು ಅಂತ ನೀ ಚೆನ್ನಾಗಿ ಕಲ್ತ್ಕೊಬಿಡು, ಸಿಕ್ಕಲ್ಲಿ ಮಾಡುವಂತೆ. ನಿಮ್ಗೆ ಅಡಿಗೆ ಬರಲ್ವಾ? ಮಾಡ್ತೀನಿ, ನಾನು ಮಾಡ್ತೀನಿ. ಯಾವಾಗಲೂ ಕಮಲಕ್ಕನ ಮನೆಗೆ ಹೋಗಿ ತಿಂತಾ ಇರ್ತೀರಾ? ರುಚಿ ಹಂಗದೆ ಮೇಡಮ್, ನೀವ್ ಇವತ್ತು ತಿನ್ನೂರಿ ಸುಮ್ನಿರಿ, ನಾಳೆ ಕತೆ ಹೆಂಗೆ ಅಂದ್ರೆ ಮೇಡಮ್ ಅವ್ರೇ, ನನಗೂ ಗೊತ್ತು ಅವನ್ಗೆ ಎಲ್ಲಾನು ಮಾಡ್ತೀನಿ ಅಂತಾನೆ, ಮಾಡಿಲ್ಲ ಏನು ಕಡ್ಲೆಕಾಯಿನಲ್ಲಿ ಮೇನು. ಈಗ ಮೈಸೂರಿನಲ್ಲಿ ಫೇಮಸ್ ಅಂದ್ರೆ ಕಾಂಗ್ರೆಸ್ ಕಡ್ಲೆಕಾಯಿ. ಯಾರಿಗೂ ಗೊತ್ತಿಲ್ಲ, ಅದು ತುಂಬಾ ಪೌಷ್ಟಿಕ, ಬಿಕಾಸ್ ಅದನ್ನ ಎಣ್ಣೆನಲ್ಲಿ ಕರಿಯಲ್ಲ ಅವರು. ಏನ್ ಮಾಡೋದು, ಬರೀ ಕಡ್ಲೆಕಾಯಿನ ಹುರಿಯುವುದು, ಡ್ರೈ ಸಿಪ್ಪೆ ತೆಗೆದ್ಬಿಟ್ಟು ಅದಕ್ಕೆ ಎಣ್ಣೆಲಿ ಕೆಲವು ಮಸಾಲೆ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡೋದಷ್ಟೇ. ನೋಡ್ದೇನಣ್ಣ, ಇನ್ನೊಂದು ಕಾಂಗ್ರೆಸ್ ಹಾಕಿ ಚುರುಮುರಿ, ನಮ್ ಫೇವ್ರೇಟ್. ಹೌದು, ಅದು ತುಂಬಾ ಪೌಷ್ಟಿಕ, ಬಿಕಾಸ್ ಅದರಲ್ಲಿ ಕ್ಯಾರೆಟ್ ಬೀಳುತ್ತೆ, ನೀರುಳ್ಳಿ ತರಕಾರಿಗಳು ಬೀಳುತ್ತೆ, ಕಡಲೆಕಾಯಿ ಬೀಳುತ್ತೆ. ಆಮೇಲೆ ನಂದು ಅಂದ್ರೆ ನಮ್ ತಾಯಿಂದ ಮೇಲ್ಗಡೆ ಕಡಲೆಕಾಯಿ ಕಡಲೆಪುರಿ ಉದುರಿಸ್ತಾರೆ. ಚುರುಮುರಿ ಮುಖ್ಯವಾಗಿ ಕಡಲೆಪುರಿನೇ, ಅದ್ರ ಜೊತೆಗೆ ಇದೆಲ್ಲ ರುಚಿ ಕೊಡಕ್ಕೆ ಇರೋಣ. ಅದೇನೋ ಅವ್ರ ತಾಯಿ ಹೇಳ್ಕೊಟ್ಟಿದ್ದು ಹೇಳ್ತಾ ಇದ್ದಾರೆ. ಕಡಲೆಕಾಯಿ, ಎಳ್ಳು. ಈಗ ಮೋಸ್ಟ್ಲಿ ಕಡಲೆಕಾಯಿ ಉಂಡೆ ಅಥವಾ ಚಿಕ್ಕಿ ಮಾಡುದು ಅಂದ್ರೆ ಎಲ್ಲರೂ ಅನ್ಕೊಂತಾರೆ, ಅಯ್ಯೋ ಬೆಲ್ಲನ ಅದನ್ನ ಕರಗಿಸ್ಬೇಕು, ಅದ್ ಹಿಂಗಿಂಗೆ ಒಂದು ದಾರ ಬರ್ಬೇಕು ಪಾಕ. ಇದು ವೆರಿ ಸಿಂಪಲ್, ಕಡಲೆಕಾಯಿ ಹುರಿಯುವುದು, ಸಿಪ್ಪೆ ತೆಗೆಯುವುದು, ಎಳ್ಳು ಹುರಿಯುವುದು, ಆಮೇಲೆ ಅದನ್ನ ಎರಡನ್ನು ಬೆಲ್ಲದ ಜೊತೆ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡೋದು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಬಿಕಾಸ್ ಎರಡು ಎಣ್ಣೆ ಪದಾರ್ಥ. ಅದನ್ನ ಸುಮ್ಮನೆ ಕೈನಲ್ಲಿ ಹಿಂಗ್ ಕಟ್ಟಿದ್ರೆ ಉಂಡೆ ರೆಡಿ. ಪಾಕ ತಕ್ಕೊಳ್ಳೋದು ಏನೂ ಇಲ್ಲ ನೋಡಿ, ಸುಲಭದ ಗೊತ್ತೇ ಇರ್ಲಿಲ್ವಲ್ಲ ಅಣ್ಣ. ಜೊತೆಗೆ ಹಾಕ್ಬಿಟ್ರು ಬಿಡ್ಬೇಕ ಮೇಡಮ್? ಆಮೇಲೆ ಬೇಕಾದ್ರೆ ಸ್ವಲ್ಪ ಹುರುಗಡಲೆ ಅಂದ್ರೆ ಶಕ್ತಿ ಬರಕ್ಕೆ ಹುರುಗಡಲೆ ತುಂಬಾ ಒಳ್ಳೇದು, ಎಲ್ಲಾ ಬೇಳೆಗಳು ತುಂಬಾ ಒಳ್ಳೇದು. ಸೊ ಬೇಳೆ ಬಗ್ಗೆ ಸೊ ಹುರುಗಡಲೆ ಒಂಚೂರು ಹಾಕಿದ್ರೆ ಎಲ್ಲ ಅದು ಒಂದ್ ದಿನಕ್ಕೆ ಎರಡ್ ತಿಂದ್ರೆ ಸಾಕು, ಅಷ್ಟು ಶಕ್ತಿ ಬರುತ್ತೆ. ಉಂಡೆ ಕಟ್ಬಿಟ್ಟು ಕಟ್ಕ ಕಟ್ಕೊಂಡು ಇನ್ನೇನು ತಿಂತಿರೋದಕ್ಕವ ತಿಂತ ಅಲ್ಲ, ಬಟ್ ಮಾಡೋರು ಬೇಕು. ನೀವು ಬರೀ ತಿನ್ನುದಲ್ಲ, ಮಾಡ್ಲು ಬೇಕು. ನೀವು ಮಾಡ್ಬೇಕು, ಕಟ್ಟೋ ಕೆಲ್ಸ ನಿಮ್ಗು ನಿಮ್ದು. ಆಯ್ತು ಆಯ್ತು ಆಯ್ತು ಮೇಡಮ್. ಚಟಿಲಿ ಜೋಬದ್ಬಿಟ್ಟು ಉಂಡೆ ತುಂಬ ಅಲ್ಲ ರಾಜಣ್ಣ, ಅದ್ ಮಾಡೋಂಗಿಲ್ಲ. ಯಾಕಂದ್ರೆ ಜೋಬ್ನ ಹಾಕೊಂಡ್ರೆ ಅದೆಲ್ಲ ಪುಡಿ ಪುಡಿ ಆಗುತ್ತೆ, ಪುಡಿ ಆಗ್ತದೆ, ಅಂಟ್ಕತ್ತೆ ಕಾಯೋ ಮಾಡ್ಕೊಬಿಟ್ಟಿ ಇರುವೆಲ್ಲ ಮುಚ್ಕೊಬಿಟ್ಟ. ನನ್ಗೆಲ್ಲ ಹೇಳ್ತಿರೋ ನಾನೇ ಪಟಪಟ್ಟಿ ಚಡ್ಡಿ ಹಾಕೊಂಡು ಅದೇ ಕೆಲಸ ಮಾಡುವಾಗ ಹಾಕಿಲ್ಲ, ನೀನೇ ಹಾಕೊಳ್ಳೋದು. ಅಲ್ಲ ಹೋಗಿ ಹೋಗಿ ಅದೇನೋ ಹೇಳ್ತಾರಲ್ಲ ಇವನ್ಗೆ, ನೀವು ಉಂಡೆ ಕಟ್ಟೋ ಕೆಲಸ ಕೊಡೋದ? ಅವ್ರು ಮಾಡ್ತಾರೆ ನೋಡಪ್ಪ, ಅಗ್ರಿ ಮಾಡಿದ್ದಾರೆ ಮೇಡಮ್. ಅವ್ರು ದೊಡ್ಡವರು, ಅವ್ರು ಇಷ್ಟೆಲ್ಲ ಮಾಡ್ತಿರೋಲ್ಲ, ಇವನ್ಗೆ ಕೆಲಸ ಕೊಟ್ಟರೆ ಆಗಕ್ಕಿಲ್ಲ. ಸರ್ ಏನ ತುಂಬಾ ಸುಲಭ, ಇಷ್ಟು ಹಿಂದೆ ಹಿಂಗ್ ಮಾಡಿದ್ರೆ ಆಯ್ತು. ಅದನ್ನ ಮಾಡ್ತಾರೆ. ಈಗ ಇವ್ರು ಹೇಳ್ತಿರೋದು ತಿನ್ಬಾರ್ದು. ಆಗ ಇವ್ರು ಹೇಳ್ತಿರೋದು ಏನು ಗೊತ್ತಾ, ಅರ್ಧ ಮೇಕತಾನೆ ಅಂತ. ನನ್ಗೂ ಅದೇ ನನ್ಗೂ ಅದೇ ಡೌಟ್ ಇದೆ. ಈಗ ಕಮಲಕಂಗೋಸಿ ಹೇಳ್ಕೊಡಿ, ಈಗ ನಾವೇನೇನ್ ಏನೆಲ್ಲ ಮಾಡ್ಬೋದು ನಮ್ಮ ಊರಿನ ಮಟ್ಟಿಗೆ, ನಮ್ಮ ಹಳ್ಳಿ ಮಟ್ಟಿಗೆ, ಮನೆ ಮಟ್ಟಿಗೆ? ಸ್ತ್ರೀ ಶಕ್ತಿ ಸಂಘ ಎಲ್ಲ ಇದೆ, ನಾವೆಲ್ಲ ಏನ್ ಮಾಡ್ಬೋದು ಅಂತ. ಮೊದಲು ನಾವು ಸ್ತ್ರೀಗಳು ಎಲ್ಲ ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ, ಎಲ್ಲ ಇಲ್ಲಿ ಮೂರು ಗಂಡಸರು ಕೂತಿದ್ದಾರೆ, ಬಟ್ ಆದ್ರೂ ನಾನು ಹೇಳ್ತೀನಿ, ಎಲ್ಲ ಶಕ್ತಿ ಅಂದ್ರೆ ಸ್ತ್ರೀ. ಸ್ತ್ರೀ ಶಕ್ತಿ ಅಂತ ಹೇಳೋದು ನೆಸೆಸಿಟಿನೇ ಇಲ್ಲ, ಶಕ್ತಿ ಅಂದ್ರೆ ಸ್ತ್ರೀ. ಅಂಡ್ ನಮ್ಮ ಕಲ್ಚರ್ ನಮ್ಮ ಪದ್ಧತಿನಲ್ಲಿ ಎಲ್ಲ ಇಂಪಾರ್ಟೆಂಟ್ ಇದು, ಈಗ ದುಡ್ಡಿರ್ಲಿ ಮಹಾಲಕ್ಷ್ಮಿ, ವಿದ್ಯಾ ಇರ್ಲಿ ಸರಸ್ವತಿ ಶಾರದಾ ದೇವಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಭೂಮಿ ಅಂದ್ರೆ ಭೂಮಿ ದೇವಿ, ಭೂತಾಯಿ ಎಲ್ಲ ದೇವಿನೇ. ಆಮೇಲೆ ಹೌದು ಶಕ್ತಿ ದುರ್ಗೆ. ಆಮೇಲೆ ಎಲ್ಲ ಕಾಪಾಡೋರು ಚಾಮುಂಡಿಯಿಂದ ಹಿಡಿದು ಕಾಳಿ ದುರ್ಗೆ ಎಲ್ಲ ಹೆಂಗ್ಸರೆ. ಅಯ್ಯೋ ಈ ದೇಶನು ಹಂಗೇನ ಕಿಲೋ ಕಮ್ಮ, ಭಾರತಾಂಬೆ ಕನ್ನಡಾಂಬೆ ಭುವನೇಶ್ವರಿ. ಹೌದು ಹರಿಕಥೆ ಮಾಡುವಾಗ ಹೇಳ್ತಿರ್ನಿಲ್ವ ದಾಸರು, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನಕ್ಕೂ ಆದಿಶಕ್ತಿ ತಾಯಿ. ಪುರಾಣದಲ್ಲಿ ಹಂಗೆ ಬರ್ದಿರೋದು. ಆಮೇಲೆ ಆಹಾರ ಕೊಡುದು ಅನ್ನಪೂರ್ಣ ದೇವಿ. ಸೋ ಅನ್ನಪೂರ್ಣೇಶ್ವರಿ ಕಮಲವನಿಗೆ ಆ ಹೆಸರದೇ, ಹುಟ್ಟೆಸರು ಅನ್ನಪೂರ್ಣೇಶ್ವರಿ ಅಂತ. ಹೌದಾ? ಅದಕ್ಕೆ ಬಂದ ಅದಕ್ಕೆ ಅಷ್ಟು ಜನ ಅಡಿಗೆ ಮಾಡಿ, ತಿಂಡಿ ಗಿಂಡಿ ಎಲ್ಲ ದೊಡ್ಡ ಕೈ ಬೇರೆ. ಅದಕ್ಕೆ ನೀವು ಅಲ್ಲಿ ಹೋಗುದು ಮೇಡಮ್ ಅವರೇ. ಈಗ ಈಶ್ವರನು ಹಂಗೆಯೇ ಕೇಳ್ದವ್ರಿಗೆಲ್ಲ ವರ ಕೊಡ್ತಾನೆ. ನೀವು ಶಂಕರಣ್ಣ ಅಂತ ಇಟ್ಕೊಂಡು ಏನ್ ವರ ಕೊಟ್ಟಂಗ್ ಕೇಳಿ ಹೆಂಗಾಗ್ತ ಪಾಯಿಂಟ್ ನೋಡಿದ್ರೆ ಮದ್ ಮಧ್ಯ ಒಂದೊಂದ್ ಹಾಕ್ಬಿಡ್ತಾನೆ ಮೇಡಮ್. ಈಶ್ವರ ಮಾಡಿದೊಂದ್ ಕೆಲಸ ಮಾಡ್ತವನೆ. ಏನ್ ಹೇಳು ಯಾವ್ದಪ್ಪ, ಈಶ್ವರನ್ ಕೈಯಲ್ಲಿ ಒಂದ್ ಇರ್ತಾ ಇತ್ತಲ್ಲ ಕಪಾಲ ಕಪ ಇಟ್ಕೊಂಡು, ಇದು ಇಲ್ವಪ್ಪ ಯಾವ್ದು ತ್ರಿಶೂಲ ಅದಲ್ಲ ಕಲ ಇನ್ನೊಂದು ಕಪಾಲ ಇಟ್ಕೊಂಡು ಅನ್ನಪೂರ್ಣೇಶ್ವರಿ ಹತ್ರ ಹೋಗ್ತಾನೆ ಈಶ್ವರ. ಅದು ಒಂದ್ ಚೆನ್ನಾಗಿರೋ ಆಕ್ಚುಲಿ ಅನ್ನಪೂರ್ಣ ದೇವಿ ಮತ್ತೆ ಶಿವ, ಅದು ಪಾರ್ವತಿ ರೂಪ. ಪಾರ್ವತಿ ರೂಪ. ಸೊ ಅವರು ಮತ್ತೆ ಶಿವನ್ ಒಂದ್ ಕತೆ ಇದೆ, ಅದು ಇನ್ನೊಂದ್ ಸರಿ ಹೇಳ್ತೀನಿ. ಈಗ ನೀವು ತಿಂಡಿ ಬಗ್ಗೆ ಹೇಳ್ತಿದ್ರು ಕಪ್ಪ, ತಡಿಯಪ್ಪ. ಇಂಗ್ಲಿಷ್ ನಲ್ಲಿ ಒಂದು ಪುಸ್ತಕ ಬರೆದವ್ರೆ ರತ್ನರಾಜಯ್ಯ ಅವರು, ನಾನು ಅದನ್ನ ನೋಡಿದೆ ಹಿಂಗೆ. ಅದು ಏನು ಅಂದ್ರೆ, ನಮ್ಮ ಭಾರತದ ಪಾರಂಪರಿಕ ಅಡಿಗೆಗಳ ಬಗ್ಗೆ ಬರೆದವ್ರೆ. ಅದು ಬರೆಯೋದಕ್ಕೆ ಏನ್ ಪ್ರೇರಣೆ ಇತ್ತು ಅದೊಂದ್ಸಿ ನಮ್ಗೆ ವಸಿ ಹೇಳಿ ಸರ್. ಮೇನ್ ಪ್ರೇರಣಾ ಅಂದ್ರೆ ನನ್ನ ತಾಯಿ, ಅಂದ್ರೆ ಅವರು ಅಡಿಗೆ ಮಾಡ್ತಾ ಇದ್ರು, ಅವ್ರು ದಕ್ಷಿಣ ಕನ್ನಡದಿಂದ ಕಾರ್ಕಳದಿಂದ. ಸೊ ಇನ್ಫ್ಯಾಕ್ಟ್ ಬುಕ್ ಇಸ್ ಡೆಡಿಕೇಟೆಡ್ ಟು ಹರ್ ಅಂಡ್ ಮೈ. ಸೊ ಇದ್ರಲ್ಲಿ ಆಕ್ಚುಲಿ ಎಲ್ಲ ರೆಸಿಪಿ ಹಾಕಿದ್ದು ಅವ್ರದೇ. ಸೊ ನಾನು ಅವರನ್ನ ನೋಡಿ ನೋಡಿ ಏನ್ ಆಮೇಲೆ ನನ್ಗನ್ಸ್ತು, ಏನ್ ನಾವು ಏನ್ ಕಲ್ತಿದ್ದೀವಿ ಅಂದ್ರೆ, ನಮ್ಮ ದೇಶದಲ್ಲಿ ಎಷ್ಟು ಪದಾರ್ಥಗಳು ಆಹಾರದ ಪದಾರ್ಥಗಳಿದೆ, ಅದು ಎಲ್ಲಕ್ಕಿಂತ ನ್ಯೂಟ್ರಿಷನ್ ಪೌಷ್ಟಿಕಾಂಶದಲ್ಲಿ ಶ್ರೇಷ್ಠ. ಅಂದ್ರೆ ಹಲಸಿನಕಾಯಿಂದ ಹಿಡಿದು ಈಗ ಇಲ್ಲಿ ನೀವು ಎಲ್ಲ ರಾಗಿ ತಿಂತೀರಾ, ಈವನ್ ಅಕ್ಕಿ, ಅಕ್ಕಿಗೆ ಆಕ್ಚುಲಿ ಕೆಟ್ಟ ಹೆಸರು ಬಂದಿದೆ. ಬಟ್ ಸರಿಯಾಗಿ ಈಗ ಕುಸುಬಲಕ್ಕಿ ನಾವು ದಕ್ಷಿಣ ಕನ್ನಡದಲ್ಲಿ ಅದರದ್ದೇ ಗಂಜಿ ತಿಂತೀವಿ, ಅದಕ್ಕೆ ನಾಟ್ ಈವನ್ ಅದ್ ಬರೀ ನ್ಯೂಟ್ರಿಷಸ್ ಅಲ್ಲ, ಈವನ್ ಕಾಯಿಲೆಗೂ ಕೊಡ್ತಾರೆ ಹೊಟ್ಟೆ ಪ್ರಾಬ್ಲಮ್ಸ್ ಗೆ ಇದಕ್ಕೆಲ್ಲ. ಸೊ ಕೆಂ ಕುಸುಬಲಕ್ಕಿ ಅಲ್ಲಿ ಅವರು ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಅವ್ರು ಮೈ ಕಸಿನ್ಸ್ ಅವ್ರು ಮೂರ್ ಸರಿನೂ ಅದೇ ತಿನ್ನೋದು. ಗಂಜಿಯನ್ನ, ಅದಕ್ಕೆ ನೀವು ಒಂಚೂರು ಮೂರ್ ಸರಿ ಅಂದ್ರೆ ಮೂರ್ ಹೊತ್ತ ಮೇಡಮ್, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಹಂಗೆ ಅಲ್ಲಣ್ಣ ಈಗ ಇಲ್ಲೆಲ್ಲ ಏನ್ ಅನ್ಬಿಡ್ತಾರೆ ಗೊತ್ತಾ, ನಾವು ಅನ್ನ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ ಅಂತ ಅಂತಾರೆ. ಡಯಾಬಿಟಿಸ್ ಇದ್ರೆ ಅನ್ನ ತಿನ್ಬಾರ್ದು, ಅದಕ್ಕೆ ಅದೆಲ್ಲ ತಪ್ಪು ಅಂತ ಹೇಳ್ತಾ ಇರೋದು. ಅಣ್ಣ ಅತ್ಲಾಗಿ ಒತ್ತಾರವತ್ತಿಗೆ ತಿಂಡಿಗೆ ಈ ಕೆಂಪು ಕುಸುಬಲಕ್ಕಿ ಗಂಜಿ ಇದ್ದಾರೆ, ಅವಲಕ್ಕಿ ಅವಲಕ್ಕಿ ಪೇಪರ್ ಅವಲಕ್ಕಿ ಹಸಿ ತಿಂತಾರೆ, ಅದಕ್ಕೆ ಕಾಯಿತುರಿ ಬೆಲ್ಲ ಒಂಚೂರು ನೀರುಳ್ಳಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ಮಿಕ್ಸ್ ಮಾಡಿ ಅದು ಒಂಚೂರು ಹೊತ್ತಿಟ್ರೆ ಆ ಕಾಯ್ದು ರಸಕ್ಕೆ ಅದ್ ಮೆತ್ತಿ ಅದ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಗ ನೀವು ಹೇಳದ್ರಿ ಮೇಡಮ್ ಅದನ್ನೇ ನೀವು ಹೇಳದ್ ಹೇಳ್ಬಿಟ್ರಿ, ನೀವು ಇಷ್ಟ ಹೇಳಿ ಅವನಿಗೆ ನೋಡಪ್ಪ ಒಂದೊತ್ತಿಗೆ ಅಷ್ಟೇ ತಿನ್ಬೇಕಾಗಿರೋದು, ಇಲ್ಲಾಂದ್ರೆ ಅವನು ತಿಂಡಿ ಆದ್ಮೇಲೆ ತಿನ್ಬೇಕು ತಿಂಡಿ ತಿನ್ಬೇಕು. ಮೈಸೂರಿನವ್ರು ಕೆಲವ್ ಕೆಲವ್ರು ಐದ್ ಸರಿ ತಿಂತಾರೆ ಇದಾರೆ ಆತರ, ಅಂದ್ರೆ ಬೆಳಿಗ್ಗೆ ಫಲಾರ, ಮಧ್ಯಾಹ್ನ 11 ಗಂಟೆಗೆ ಒಂಥರ ಟಿಫಿನ್ ತರ ಟೀ ಜೊತೆ, ಆಮೇಲೆ ಊಟ, ಆಮೇಲೆ ಸಾಯಂಕಾಲನು ಬೇಕಲ್ಲ ಒಂಚೂರು. ಅದಕ್ಕೆ ಮೈಸೂರಿನಲ್ಲಿ ಯಾರನ್ನಾರು ಭೇಟಿ ಆದ್ರವರೇ ನಾನು ಟಿಫಿನ್ ಆಯ್ತಾ ಕಾಫಿ ಆಯ್ತಾ ಅಂದ್ರೆ ತಿಂತಾನೆ ಇರೋದು. ಈಗ ಹೇಳಿ ಈಗ ಅದನ್ನ ಸ್ವಲ್ಪ ಕೇಳ್ಬೇಕು ಮೇಡಮ್. ಈಗ ನೀವ್ ಹೇಳಿದ್ರಿ 11 ಗಂಟೆಗೆ ಚೂರು ತಿನ್ನೋದು 5 ಗಂಟೆಗೆ ಅದು ತಪ್ಪಾ ಸರಿನಾ ಅಂತ, ಅದು ಜಾಸ್ತಿ ಆಯ್ತು ಜಾಸ್ತಿ ಆಯ್ತು. ನಾವು 3 ಹೊತ್ತು ಏನ್ ತಿಂತೀವಿ ಅದೇ, ಮಧ್ಯಮ ಏನು ತಗೋಬಾರ್ದು. ತಗೊಂಡ್ರು ಹಣ್ಣು ಆತರ ಜಾಸ್ತಿ, ಈಗ ಟೆಂಡೆನ್ಸಿ ಏನು ಕರ್ತಿಂಡಿ ತಿನ್ನೋದು. ಅಂಡ್ ಈಗೇನಾಗಿದೆ ಎಲ್ಲ ಕಡೆ, ಮುಂಚೆ ಆದ್ರೆ ನಾವು ಮನೇಲಿ ಮಾಡ್ತಾ ಇದ್ವಿ, ಕೋಡ್ಬಾಳೆ ಇರ್ಲಿ ಚಕ್ಲಿ ಇರ್ಲಿ ಎಲ್ಲ. ಇವರು ನೀವು ಎಕ್ಸ್ಪರ್ಟ್ ಅಲ್ವಾ ನಿಪ್ಪಟ್ಟೆ, ಸೊ ಅದು ಎಣ್ಣೆ ಒಳ್ಳೇದು. ಈಗ ಏನಾಗುತ್ತೆ ಅಂಗಡಿಯಿಂದ ತರ್ತೀವಿ, ಅವ್ರೇನ್ ಮಾಡ್ತಾರೆ ಎಣ್ಣೆನ ಒಂದು 10 ಸರಿ ಬಳಸ್ತಾರೆ, ದಾಟ್ ಇಸ್ ಕಾರ್ಸೋಜೆನಿಕ್ ಅಂದ್ರೆ ಕಾಸಸ್ ಕ್ಯಾನ್ಸರ್. ಇಟ್ ಕ್ಯಾನ್ ಕರ್ದಿರೋ ಎಣ್ಣೆ ಕರ್ದು ಕರ್ದು ಅದನ್ನೇ ಅದೇ ಎಣ್ಣೆ ಉಪಯೋಗಿಸ್ಕೊತಿರೋದು, ಕಡಿಮೆ ಆದಾಗ ಹೋಗಿ ಉಯ್ಕೊಳ್ಳೋದು ಬೇರೆ ಆ ಎಣ್ಣೆ. ಅದ್ ತಪ್ಪು ಕಂಡ್ಬಿಡು, ಡಾಕ್ಟ್ರು ಹೇಳಿದ್ರಲ್ಲ ಮೊನ್ನೆ ಹೇಳ್ಬಿಟ್ಟು ವಡೆ ಅಂಗಡಿ ಹತ್ರ ಹೋಗಿ ನಿಂತಿರ್ತೀಯ ಇಲ್ಲ ಹೊಸ್ತೆ ಸೀನಣ್ಣಂದ ಅಂಗಡಿ ಅವ್ನು ಚೆನ್ನಾಗ್ ಮಾಡ್ತಾರೆ ಕೈ ಅವರು. ಬಟ್ ಎಣ್ಣೆ ಯಾವ್ದು ಅಂತ ನಿಮ್ಗೆ ಗೊತ್ತಾ? ಎಣ್ಣೆ ನಾನ್ ನೋಡುವಾಗ ಹೊಸ್ತೆ ಪ್ಯಾಕೆಟ್ ಮಾಡಿಕೊಂಡಿರ್ತಾನೆ, ಆಮೇಲೆ ಏನ್ ಮಾಡೋದು ಕೇಳಕ್ಕಾಗ್ತಾವ ಇದೇನ್ ಎಣ್ಣೆ ಎಣ್ಣೆಯಪ್ಪ ಅಂದ್ಬಿಟ್ರೆ ನನ್ ಬುಟ್ಟ ನಾವು. ನೀವು ಮನೇಲೆ ಕಮಲಕ್ ಹತ್ರ ಕಲ್ತ್ಕೊಳ್ಳಿ, ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು ಅಲ್ವಾ. ಕನ್ನಡದಲ್ಲಿ ಬರ್ದ್ಬಿಡಿ ಅದೇ ಅದು ಇಂಗ್ಲಿಷ್ ಅಂದ್ರೆ ಅವರು ಇಂಗ್ಲಿಷ್ ನಲ್ಲಿ ಬರೆದ್ರೆ ಜಾಸ್ತಿ ಜನಕ್ಕೆ ಮುಟ್ಟುತ್ತೆ ಅಂತ. ಬರೀ ಕರ್ನಾಟಕ ನಮ್ಮ ದೇಶದ್ದು. ನೀನು ಒಂದ್ ಕೆಲಸ ಮಾಡವ, ಹೆಂಗು ಮಗಳು ಓದವಳೆ ನೀನು ಒಂದ್ ಅಷ್ಟಿಷ್ಟು ಓದ್ಕೊಂಡಿದ್ದೀ, ಒಂದ್ ಪುಸ್ತಕ ತಗೊಬಿಡು ಮೇಡಮ್ ಹತ್ರ ತಗೊಂಬಿಟ್ಟು ನಿಂಗೆಲ್ಲ ಕನ್ನಡದಲ್ಲಿ ಬರ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಆ ತಿಂಡಿ ಎಲ್ಲ ಮಾಡ್ಕೊಂಡು ತಂದ್ಬಿಡು, ಒಂದ್ ಅಂಗಡಿನೇ ಶುರು ಮಾಡ್ಬೋದು. ಖಂಡಿತ ಹೆಲ್ದಿ ಫುಡ್ ಅಂತ, ಪೌಷ್ಟಿಕ ಆಹಾರ. ನಾವು ಎಣ್ಣೆ ಒಂದೇ ಸರಿ ಬಳಸೋದು, ನಾವು ಎಲ್ಲ ಆರ್ಗ್ಯಾನಿಕ್ ಪದಾರ್ಥಗಳು ಹಾಕೋದು ಅಂತ ಮಾಡ್ಕೋಬಹುದು ಮೇಡಮ್. ಕಮಲವ್ವ ನಾನ್ ಸುಮಾರು ಸರಿ ನೋಡಿವಿನಿ ಬೇರೆ ಬೇರೆ ಊರುಗಳಲ್ಲಿ, ಈ ಮೇಡಮ್ರವ್ರು ಹೇಳಿದ್ರಲ್ಲ ನಿಪ್ಪಟ್ಟು ಕೋಡ್ಬಳೆ ಚಕ್ಲಿ ಚಕ್ಲಿ ಮುರ್ಕು ಅವೆಲ್ಲನೂ ಮಾಡ್ತಾವ್ರೆ ಸ್ತ್ರೀ ಸಮಾಜದವರು. ಈ ಮೇಡಮ್ರವ್ರಿಗೆ ಹೇಳ್ದಂಗ ಮಾಡ್ಬಿಟ್ರೆ ಪೌಷ್ಟಿಕವಾಗಿರ್ತಾವೇಕವ ಎಲ್ಲ. ಅದನ್ನೇ ಹೇಳ್ತಾ ಇರೋದು, ಒಂದು ಅಂಗಡಿ ಮಾಡ್ಬಿಡಿ ಅಂತ ಕುತ್ಕೊಂಡ ಆರಾಮಾಗಿ ತಿನ್ಬೋದು ಅಂತ. ತಿನ್ಗಿನಾಗ ಬಿಡೋದಿಲ್ಲ, ಎಲ್ಲ ಪ್ಯಾಕ್ ಮಾಡ್ಬಿಟ್ಟಿರ್ತೀನಿ. ನೀವು ಮಾಡ್ತಿರೋ ಭೇಟಿ ಕೊಡ್ತೀನಿ ರುಚಿ ನೋಡಕ್ಕೆ. ರುಚಿ ನೋಡದೆ ಸುಮ್ನೆ ಮಾರಾಟಕ್ಕೆ ಮಾಡ್ಬಿಟ್ರೆ ಆಮೇಲೆ ಬಿಟ್ಟರವ, ಆಮೇಲೆ ಸರಿ ಇಲ್ಲ ಸರಿ ಇಲ್ಲ ಅಂತ ಪದೇ ಪದೇ ಮಾಡಿಸ್ಬೇಕು. ಆಗ ಇನ್ನೂ ತಿನ್ನ ಪರವಾಗಿಲ್ಲ ಬಿಡೋಣ ಮೇಡಮ್ ನಿಂಗೆ. ಅಲ್ಲ ಏನೋ ತೂಕ ಕೊಡ್ತಿದ್ದವಂಗೆ ಹಾಸಿಗೆ ಹಾಸ್ ಕೊಟ್ಟಂಗೆ ಆಯ್ತು. ಇರ್ಲಿ ಮೇಡಮ್ನವ್ರೆ, ಈಗ ನೀವು ಇದು ಈ ತಿನ್ನೋ ಪದಾರ್ಥಗಳ ಬಗ್ಗೆ ಆಯ್ತು. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಲನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ ಆಯ್ತಾ, ಅವರು ಎಷ್ಟೋ ಜನ ಸ್ವತಃ ಅವರ ಕುಟುಂಬಕ್ಕೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಅಗತ್ಯ ಇರುವಷ್ಟು ಬಳಕೆ ಮಾಡೋದಿಲ್ಲ ಅಂತ ನಾವು ಕೇಳಿದೀವಿ. ನಿಮ್ಮ ಗಮನಕ್ಕೆ ಬಂದಿದೆಯಾ ಆತರದ್ದು? ಸರ್, ದಟ್ ಇಸ್ ಒನ್ ಟ್ರಾಜಿಡಿ. ಅಂದ್ರೆ ಈಗ ಹಸು ಹಾಲಿನ ತುಪ್ಪ ಆಯುರ್ವೇದದಿಂದ ಹಿಡಿದು 1 teaspoon ನೀವು ದಿನ ತಿಂದ್ರೆ ಅದಕ್ಕಿಂತ ಒಳ್ಳೆ ಆಹಾರ ಏನೂ ಇಲ್ಲ. ಈಗ 10 ಚಮಚ ತಿಂದರೆ ಅಫ್ಕೋರ್ಸ್ ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್, ಬಟ್ ಅದು ಮೆದ್ಲಿಂದ ಹಿಡಿದು ಎಲ್ಲ ದೇಹಕ್ಕೆ ಅಂದರೆ ಚರಕ ಸಮೇತ ಶುಶ್ರುತ ಸಮೇತದಲ್ಲಿ ಎಲ್ಲ ಗೃಹ ತಮ್ಮ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ವರ್ಡ್ ತುಪ್ಪಕ್ಕೆ. ಅದರಿಂದ ಒಳ್ಳೆ ಆಹಾರ ಇಲ್ಲ, ಬಟ್ ನಾನು ನೋಡಿದ ಪ್ರಕಾರ ಹಳ್ಳಿಯಲ್ಲಿ ಈವನ್ ಮೊಸರು ಮತ್ತೆ ಮಜ್ಜಿಗೆನು, ವಿಚ್ ಇಸ್ ವೆರಿ ಈಸಿ, ಅಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಒಂದಿಷ್ಟು ಮೊಸರಿದ್ರೆ ಅದನ್ನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಡಿದ್ರೆ ಮಜ್ಜಿಗೆ ಆಗುತ್ತೆ. ಮಜ್ಜಿಗೆಗೆ ನೀವು ಶುಂಠಿ ಕರಿಬೇವು ಇದೆಲ್ಲ ಹಾಕಿದ್ರೆ, ಈವನ್ ಬೆಳ್ಳುಳ್ಳಿ ಹಾಕಿದ್ರೆ ಅದು ತುಂಬಾ ಪೌಷ್ಟಿಕ ಆಗುತ್ತೆ, ಬಟ್ ಅವರು ಬಳಸಲ್ಲ. ಅಂದ್ರೆ ಕಮಲಕ್ಕ ಏನಂದ್ರೆ ಇವ್ರು ಹೇಳೋದು, ನೀವು ಊಟ ತಿಂಡಿ ಮಾಡ್ತಿದ್ದೀರಿ ಮಾಡ್ತಿಲ್ಲ ಅಂತ ನಾವು ಹೇಳ್ತಿಲ್ಲ, ಅದರಲ್ಲಿ ಪೌಷ್ಟಿಕಾಂಶಗಳನ್ನ ಮಾಡ್ಕೊಳ್ಳಿ ಅಂತ ಅವರು. ಆಮೇಲೆ ಇನ್ನೊಂದು ಮೊಸರು ಮತ್ತೆ ಮಜ್ಜಿಗೆ, ಇಟ್ಸ್ ವಾಟ್ ಇಸ್ ದೇ ಕಾಲ್ ಪ್ರೋಬಯೋಟಿಕ್, ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಕೀಟಾಣುಗಳಿರ್ತವೆ, ಡೈಜೆಷನ್ ಮಾಡುತ್ತೆ, ಬಟ್ ಇಟ್ ಅಂಡ್ ಆಲ್ಸೋ ದೇ ಪ್ರೊಡ್ಯೂಸ್ ಸರ್ಟನ್ ವೆರಿ ಇಂಪಾರ್ಟೆಂಟ್ ಕೆಮಿಕಲ್ಸ್, ಫ್ಯಾಟ್ ಎಕ್ಸೆಟ್ರಾ, ಅಂದ್ರೆ ಅದ್ರ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ. ಆಂಟಿಬಯೋಟಿಕ್ಸ್ ತಿಂದಾಗ ಅವೆಲ್ಲ ಸತ್ತೋಗುತ್ತೆ, ದಟ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಆಂಟಿಬಯೋಟಿಕ್ಸ್. ಸೊ ಮೊಸರು ಮಜ್ಜಿಗೆ ಈ ತರ ಪದಾರ್ಥಗಳು, ಈವನ್ ಜಾಸ್ತಿ ಉಪ್ಪಿಲ್ದಿದ್ದು ಉಪ್ಪಿನಕಾಯಿ, ಎನಿಥಿಂಗ್ ವಿಚ್ ಇಸ್ ಫರ್ಮೆಂಟೆಡ್ ಅಂದ್ರೆ ಹುಳಿ ಬಂದಿರುತ್ತೆ, ಅದು ತಿಂದ್ರೆ ನಮ್ಮ ಹೊಟ್ಟೆಗೆ ತುಂಬಾ ಒಳ್ಳೇದು. ಈಗ ಇಡ್ಲಿ ದೋಸೆ ಮಾಡ್ತಾರೆ ತುಂಬಾ ಒಳ್ಳೇದು. ಸೊ ಅದಕ್ಕೆ ನಾನು ನಮ್ಮ ದೇಶದಲ್ಲಿ ಇದ್ದದ್ದು ನಮ್ಮ ಅಡುಗೆಗಳು ನಮ್ಮ ಪದಾರ್ಥಗಳು ತುಂಬಾ, ಇಡ್ಲಿ ತುಂಬಾ ಒಳ್ಳೇದು ಬಿಕಾಸ್ ಇಟ್ ಇಸ್ ಅ ಪ್ರೊಬಯೋಟಿಕ್, ಅದನ್ನ ತಿಂದ್ರೆ. ಆಮೇಲೆ ಮಜ್ಜಿಗೆ, ಈಗ ಆಯುರ್ವೇದದಲ್ಲೂ ಎಷ್ಟೋ ಅವ್ರ ಔಷಧಿಗಳು ಮಜ್ಜಿಗೆ ಹಿಡ್ಕೊಂಡು ಅದನ್ನ ಬೇಸ್ ಇಟ್ಕೊಂಡು ಮಾಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಮಜ್ಜಿಗೆಗೆ. ಮಜ್ಜಿಗೆ ಮೊಸರು ಇದು ಐ ಡೋಂಟ್ ನೋ ವೆದರ್ ಆರ್ಥಿಕ ರೀಸನ್ಸ್ಗೆ ಅವ್ರು ತಿನ್ನಲ್ಲ ಅಥವಾ ಅಭ್ಯಾಸನೇ ಇಲ್ಲ, ಬಿಕಾಸ್ ನಾನು ಕೇಳಿದ ಪ್ರಕಾರ ಈವನ್ ಒನ್ಸ್ ಅ ವೀಕ್ ಅವ್ರು ಎಲ್ರಿಗೂ ಏನ್ ಅನ್ಸುತ್ತೆ ಗೊತ್ತಾ, ಹಾಲು ಕೊಡ್ತೀವಿ ಮಕ್ಕಳಿಗೆ, ಹಾಲ್ ಕೊಡಿ, ಬಟ್ ಹಾಲ್ ಒನ್ ಇಟ್ಸ್ ಡಿಫಿಕಲ್ಟ್ ಡೈಜೆಸ್ಟ್, ಅಂದ್ರೆ ಅದಕ್ಕೆ ಸ್ವಲ್ಪ ಜೀರ್ಣಶಕ್ತಿ ಬೇಕು. ಇದು ಅದರಲ್ಲಿ ಪ್ರೋಬಯೋಟಿಕ್ ಏನೂ ಇಲ್ಲ, ಆದ್ರೆ ಮೊಸರು ಮತ್ತೆ ಮಜ್ಜಿಗೆನಲ್ಲಿದೆ. ಈಗ ರಾತ್ರಿಯಲ್ಲಿ ಹಾಲು ಕುಡಿದು ಮಲಗೋದು ಅದು ಒಳ್ಳೆ ಅಭ್ಯಾಸ, ಅದು ಒಳ್ಳೇದು, ಅದು ಒಳ್ಳೇದು. ಒಂಚೂರು ಬಿಸಿ ಹಾಲಿನಲ್ಲಿ ಬೇಕಾದ್ರೆ ಜೇನುತುಪ್ಪ ಹಾಕಿ ಅಥವಾ ಕೆಮ್ಮಿದ್ರೆ ಅರಿಶಿನ. ಆಮೇಲೆ ಇನ್ನೊಂದು ಇಲ್ಲಿ ನಾನು ನೋಡಿದ್ದೀನಿ, ಜಸ್ಟ್ ಐ ವಿಲ್ ಮೆನ್ಷನ್, ಲೇಟ್ 9:30-10 ಊಟ ಮಾಡಿ ಮಲಗ್ತಾರೆ, ಅದಕ್ಕಿಂತ ವರ್ಸ್ಟ್ ಅಭ್ಯಾಸ ಯಾವುದೂ ಇಲ್ಲ. ಅದು ನೀವು ಹೇಳೋದು ನಿಜ ಮೇಡಮ್. ನೋಡಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣಕ್ಕಿದ ಪ್ರಕಾರ ನೋಡಿದಾಗ ಬೆಳಿಗ್ಗೆ ಒಂದು ಬೆಲೆ ಟೀ ಕುಡಿಯೋರು 11 ಊಟ ತಕೊಂಡೋಗೋರು ಗದ್ದೆಗೆ, ರಾಗಿ ಮುದ್ದೆ ಬೆರಕೆ ಸೊಪ್ಪಿನ ಸಾರು ಅದು ಇದು ತಕೊಂಡು ಹೋಗೋರು, ಮತ್ ಪುನಃ ಅವರು 4-5 ಮನೆಗೆ ಬಂದ್ರೆ ಮಂಡಕ್ಕಿ ಕಡಲೆಪುರಿ ಅಂತಾರಲ್ಲ ಅದು ಬೆಲ್ ಟೀ ಕುಡಿದ್ರೆ ತಿರ್ಗಾ 7 ಊಟ ಊಟ ಮಾಡಿದ್ರೆ ಮುಗೀತು, 7:00-7:30 ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡೋದು ಯಾರು ಜಮೀನಲ್ಲಿ ಕೆಲಸ ಮಾಡೋರು. ಇದು ನಾನು ನಿಜವಾಗ್ಲೂ ನೋಡಿದ್ದು ನಾನು, ಈಗ ಅದು ಯಾವ್ದು ಇಲ್ಲ ಈಗ ಪದ್ಧತಿ. ಸರ್ ಜೈನ ಧರ್ಮದಲ್ಲಿ ಅಂತಾರೆ, ಈಗ ಎಷ್ಟೋ ವಿಷಯ ಬರೀ ಆಹಾರ ಅಲ್ಲ, ಬೇರೇನು ನಮ್ದು ಪದ್ಧತಿನಲ್ಲಿ ಎಷ್ಟೋ ವಿಷಯ ಹಳೆ ಕಾಲದವ್ರು ಶುರು ಮಾಡಿರೋದು ಸೈಂಟಿಫಿಕ್ ರೀಸನ್ಗೆ. ಈಗ ನಮ್ದ್ರಲ್ಲಿ ಅಂತಾರೆ ಸೂರ್ಯಾಸ್ತ ಆಗುವ ಮುಂಚೆ ಊಟ ಮಾಡಬೇಕು ಅಂತ. ರೀಸನ್ ಇಸ್ ಸೂರ್ಯ ಕತ್ಲೆ ಆದ್ಮೇಲೆ ಜೀವಗಳು ಕೀಟಾಣುಗಳೆಲ್ಲ ತುಂಬಾ ಜಾಸ್ತಿ ಆಗುತ್ತೆ, ಆ್ಯಂಡ್ ನಿಮ್ಗೆ 6:30-7:30 ಅಷ್ಟೊತ್ತಿಗೆ ಊಟ ಮಾಡಿದ್ರೆ ಜೀರ್ಣ ಆಗುತ್ತೆ. ಸೊ ನೀವು ಮಲಗೋ ಅಷ್ಟೊತ್ತಿಗೆ ಹೊಟ್ಟೆ ಆರಾಮವಾಗಿರುತ್ತೆ, ಖಾಲಿ ಇರಬೇಕು, ನಿದ್ದೆ ಚೆನ್ನಾಗಿ ಬರುತ್ತೆ, ಖಾಲಿ ಇರಬೇಕು, ಅಂದ್ರೆ ತಿಂದಿದ್ದೆಲ್ಲ ಜೀರ್ಣ ಆಗೋಗಿರ್ಬೇಕು, ಒಳಗಡೆ ಮಿಷಿನ್ಗಳಿಗೆ ರೆಸ್ಟ್ ಸಿಕ್ಕಿರುತ್ತೆ. ನನಗೆ ಅದೇನೋ ಮೇಡಮ್ ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ, ಒಂದು ಮಧ್ಯರಾತ್ರಿ ಹಚ್ಚರ ಆಗ್ಬಿಟ್ರೆ ಅವಾಗ ಎದ್ದು ಊಟ ಮಾಡ್ಬೇಕು ಅನ್ಸ್ಬಿಡುತ್ತೆ, ಹಸುವಿನಿಂದಲೇ ನಿದ್ರೆ ಬರೋ ಕೆಲಕವ ಏನಾರು ಉಂಡದ ಮೇಲೆ ಬರ್ತದೆ ನಿದ್ರೆ. ನೀವು ತುಂಬಾ ಬೇಗ ಊಟ ಮಾಡ್ತೀರಾ? ಅದೇ ನಮ್ಗೆ ನಮ್ಮ ರಾಜಣ್ಣ ಹೇಳದಂಗೆ 7:00-7:30 ಉಣ್ಕೊಬಿಟ್ಟು ಬಿತ್ಕೊಬಿಡ್ತೀವಿ ಮೇಡಮ್. ನಾವು ಅಷ್ಟೇ ಗೇಯ್ಕ ಬಂದಿರ್ತೀವಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಸುಸ್ತಾಗಿರ್ತದೆ, ತಿರ್ಕೊಂಡು ಬಂದಿರ್ತಾನೆ ಒಂಚೂರು ಹಾಲು ಕುಡಿದ್ಬಿಡು ಅಷ್ಟೇ, ನೀರ್ ಹಾಕೊಂಡು ಒಂಥರ ಹೊಟ್ಟೆ ತುಂಬದಂಗ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಒಂದ್ ತುಂಡು ಬೆಲ್ಲ ತಿನ್ನಿ, ಬೆಲ್ವಾ ನೋಡ್ದಣ್ಣ ಇದಕ್ಕಿಂತ ಬೇಕಾ ನಿಂಗೆ? ಮೇಡಮ್ ಅವ್ರ ಹತ್ರ ಏನಪ್ಪ ಎಷ್ಟೊಂದು ಮೇಡಮ್ ಆಹಾರ ತಲೆ ಒಳಗೆ ಓಡ್ತಾವೆ ಅದೇನೇನೋ ತಿಂಡಿ ಮಾಡ್ತೀನಿ ಅಂದ್ರು ಹಂಗಂದೆ ಸುಮ್ನಿರಣ್ಣ ನೀನು ಹಾಲ ಗಟ್ಟಿಯಾಗಿ ಕುಡಿಬೇಡ ನೀರಾಕ ಕುಡಿಯಂತ ನೀ ಏನಂದೆ ಹಾಲಲ್ಲಿ ಇದ್ದತ್ತು ಅಂದೆ ಮನೇಲಿ ಅಷ್ಟು ಹಸು ಕಟ್ಕೊಂಡು ಅಂದ್ರೆ ನೀನು ತುಪ್ಪಕ್ಕೆ ಇಟ್ಕೊಳ್ದೆ ಮಾರ್ತಾ ಇದೀಯ ಅಂತ ಆಯ್ತು ಕೇಳಿಲಿ ನಮ್ ಸಂಬಂಧಿಕರು ಬ್ರವ್ರೆ ನಾಲ್ಕು ಐದು ಹಸು ಕಟ್ಕೊಂಡವ್ರೆ ಅವ್ರ ಮನೆಯವರು ಹೊರಗಡೆ ಕೆಲ್ಸಕ್ಕೆ ಹೋಯ್ತಾರೆ ಇವ್ರ ಒಬ್ರೆ ಹಸು ನೋಡ್ಕೊಳ್ಳೋದು ಎರಡು ಹೆಣ್ಮಕ್ಳು ಓದಕ್ ಹೋಯ್ತವೆ ಅವ್ರು ಏನ್ ಮಾಡ್ತಾರೆ ನಾಲ್ಕು ಹಸು ಅಷ್ಟು ಹಾಲು ಕರ್ಕೊಂಡು ಹಾಲ್ನ ಎಷ್ಟು ಬೇಕೋ ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಹಾಲು ಕರ್ಕೋತಾರೆ ಉಳಿದೋದನ್ನ ಪೂರ್ತಿ ಕರು ಬಿಟ್ಬಿಡ್ತಾರೆ ಕರುಗೆ ಮಾರ್ಗಿರಕ್ ಹೋಗೋದಿಲ್ಲ ಹಾಲ್ನ ಒಳ್ಳೇದು ಅದು ಗಂಡು ಗರು ಆಗ್ಬಿಟ್ರೆ ಬುಡಕ್ಕಿಲ್ಲಕ್ಕಪ್ಪ ಕರ್ಕತಾರೆ ಹೆಣ್ಗರು ಆದ್ರೆ ಬಿಡ್ತಾರೆ ನಾನ್ ನೋಡಿಲ್ವಾ ಮೇಡಮ್ ಅದು ಮಾಡ್ತಾರೆ ಮೇಡಮ್ ಸಣ್ಣ ಕರು ಇರ್ತದೆ ಗಂಡಾಗ ಉಟ್ಬಿಟ್ರೆ ಅದ್ರ ಬಗ್ಗೆ ಇಷ್ಟವೇ ಇಲ್ಲ ಅವ್ರಿಗೆ ಈಗ ಇರ್ಲಿ ಕಮಲಕ್ಕ ಸಣ್ಣ ಇದ್ರಲ್ಲ ಈಗ ಮೇಡಮ್ ಮನುಷ್ಯರಲ್ಲೂ ಹಂಗೆ ಇರ್ಬೇಕು ಹೆಂಗಸರಿಗೆ ಅಷ್ಟು ನಾವು ಸಮ್ಮಾನ ಕೊಡ್ಬೇಕು ಇಲ್ಲಿ ಆದ್ರೆ ಹೆಣ್ಮಗು ಹುಟ್ಟಿದ್ರೆ ಶೋಕ ಮಾಡ್ತಾರೆ ಗಂಡ್ ಮಗು ಅಂದ್ರೆ ಸಂತೋಷ ಸಂತೋಷ ಈಗ ಮೇಡಮ್ ಈಗ ನೀವಿನ್ನು ಮೈಸೂರ್ ಹೋಗ್ಬೇಕು ಕಮಲಕ್ಕ ಹೊಸಿ ಏನ್ ಮಾಡಿದ್ಯಾ ಹೊಸಿ ಕೊಡು ಮೇಡಮ್ ಹೇಳಿದ್ರಲ್ಲ ಯಾಕೆ ಈಗ್ಲೇ ಕಡ್ಲೆಕಾಯಿ ಉಂಡೆ ಮಾಡಬಾರ್ದು ಅಂತ ಶಂಕರಣ್ಣ ಸಹಾಯ ಮಾಡ್ತೀನಿ ಅಂದಿಲ್ಲ ನಾನು ಕಡ್ಲೆಕಾಯಿ ಉರ್ಕೊಡ್ತೀನಿ ನೀನ್ ಬೇಗ ಸಿಪ್ಪೆ ತೆಗ್ದು ಕಾಂಗ್ರೆಸ್ ಕಡ್ಲೆಕಾಯಿನು ಮಾಡ್ಬೋದು ಉಂಡೆನು ಮಾಡ್ಬೋದು ಎರಡು ಪದಾರ್ಥ ಎರಡು ಮಾಡ್ಕೊಡು ನಾನು ಬರ್ತೀನಿ ಜೊತೆಗೆ ನಾವು ರೆಡಿ ಮಾಡ್ಕೊಡ್ತೀನಿ ಕವ ರಾಜಣ್ಣನು ಅವರೇ ಸುಬ್ಬಣ್ಣನು ಮಾಡ್ತಾನೆ ಸೇರ್ಕೊಂಡು ಆದ್ರೆ ಮೇಡಮ್ ಅವ್ರ ಅದ ಎಂತದ್ದು ಮಿಕ್ಸ್ ಗಿಕ್ಸ್ ಅಂದ್ರಲ್ಲ ಎಲ್ಲ ಅಡಿಗೆ ಮನೆ ಕರ್ಕೊಂಡು ಹೋಗೋಣ ಅವ್ರು ನಿಂತ್ಕೊಂಡು ಹೇಳಿ ನಾವೆಲ್ಲ ಸೇರ್ಕೊಂಡು ಮಾಡೋಣ ನಾವೆಲ್ಲ ಯಾಕವ ಹೊರಗಡೆ ಇರ್ತೀವಿ ನೀವು ನೀನ್ ಬರ್ಬೇಕು ಅಲ್ಲಿ ಕಡ್ಲೆಕಾಯಿ ಸಿಪ್ಪೆ ತೆಗಿಯೋರು ಯಾರು ಸಿಪ್ಪೆ ತೆಗಿಯೋಣ ಇಲ್ಲಿ ನೀ ಕರ್ಕೊಂಡು ಎಲ್ಲಾರು ಅಚ್ಚ ಹೋಯ್ತಿದ್ದೆ ಅಂತ ಇಟ್ಕೋ ಇವ್ನಿಗೆಲ್ಲ ಬುಡ್ಸು ಅಂತ ಕೊಟ್ಬಿಟ್ಟು ನೀ ಅತ್ತ ಹೋಯ್ತಲೆ ಓ ರಾಜಣ್ಣ ಬುಡ್ಸ್ತಾರ ಇಲ್ಲಿ ಯಾರೋ ಕರೀತಾರ ಆಚಾರಿ ಬಾಕ್ಲು ಈಚಾರಿ ಬಾಕ್ಲು ಎರಡನ್ನೂ ಹಾಕ್ಬಿಡ್ಬೇಕು ಮೇಡಮ್ ಅವ್ರು ಬಂದವ್ರೆ ಹೋಗ ಮಾತೆ ಇಲ್ಲ ಈಗ ಅಡಿಗೆ ಮನೆಗೆ ಸೇರ್ಕೊಳ್ಳಮ್ಮ ಮೇಡಮ್ ಏನೋ ಒಂದ್ ಚೀಲ ತಂದವ್ರಲ್ಲ ಅಲ್ಲೇನೋ ಇರ್ಬೋದು ಅಂತ ಆ ಕಡೆ ಐತೆ ಸದ್ಯಕ್ಕೆ ಅವ್ನ್ ಕಡಿಯಕ್ಕಿಲ್ಲ ನೋಡಿ ನೋಡಿ ಕಾಫಿ ಅಂತವನೇ ಎಲ್ಲ ಫಸ್ಟ್ ಕಾಫಿ ಕುಡಿದ್ಬಿಡಿ ಕಾಫಿ ಕುಡಿದ್ಬಿಡ್ಲಿ ಕಾಫಿ ಕಾಫಿ ಬೈಕಿಯಾ ಆಗ್ಲಿ ಬಿಡು ಬೆಲ್ಲ ಬೆಲ್ಲದ ಕಾಫಿ ಕವ ಬಾರಣ ಇಲ್ಲಿ ಒಳಗಡೆ ವಸಿ ನಡೆಯವ ನಡೆಯವ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ರತ್ನರಾಜಯ್ಯ ಆರ್ ಲೋಕೇಶ್ವರಿ ಎಸ್ ಲಕ್ಷ್ಮೀನಾರಾಯಣ ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. May 30 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣಿನ ಮರಗಳ ಕೃಷಿ, ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವವನ್ನು ಕುರಿತು KR ನಗರ ತಾಲೂಕು ಮಿರ್ಲೆ ಹೋಬಳಿ ಬೀಚನಹಳ್ಳಿಯ ಕೃಷಿಕ KB ಪ್ರಬೋಧ್ ಅವರೊಂದಿಗೆ ಸಂದರ್ಶನ. ನಾವು ಆಕ್ಚುಲಿ ಇದನ್ನು ಸೋಲಾರ್ ಪ್ಲಾಂಟ್ ಹಾಕೋದಕ್ಕೆ ಅಂತ ಪರ್ಚೇಸ್ ಮಾಡಿದ್ದು. ಕಾರಣಾಂತರದಿಂದ ಅದು ಮಿಸ್ ಆಯಿತು, ನಮಗೆ ಗೌರ್ಮೆಂಟಿಂದ ಆರ್ಡರ್ ಸಿಕ್ಕಲಿಲ್ಲ. ಆವಾಗ ನಾವು ಮತ್ತು ತಮ್ಮ ತಂದೆ ಎಲ್ಲ ಕೂತು ಇದು ಫಾರ್ಮ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ. ಫಸ್ಟ್ ಅದು ಕಂಪ್ಲೀಟ್ ಬರೀ ಮುಳ್ಳಿನ ಗಿಡಗಳೇ ಇತ್ತು, ಅಲ್ಲಿ ಏನು ವ್ಯವಸಾಯ ಒಂದು 10-20 ವರ್ಷದಿಂದ ಏನು ವ್ಯವಸಾಯ ಮಾಡಿರಲಿಲ್ಲ. ಮೇ 31 ಮಂಗಳವಾರ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ಡಾಕ್ಟರ್ ಎಲ್ ಮಾಲತಿ. ಈ ಒಂದು ಸಮಸ್ಯೆಯನ್ನು ಅಂದರೆ ಅಧಿಕ ಪ್ರಮಾಣದಲ್ಲಿ ನಾವು ನೈಸರ್ಗಿಕ ಗೊಬ್ಬರಗಳ ಒಂದು ಬಳಕೆ ಮಾಡ್ತಾ ಇರೋದ್ರಿಂದಾಗಿ ಅದರ ಒಂದು ದುಷ್ಪರಿಣಾಮ ನೇರವಾಗಿ ಪರಿಸರದ ಮೇಲೆ ಬೀಳ್ತಾ ಇದೆ ಅಂತಲೇ ನಾವು ಹೇಳ್ಬೋದು. ಅದರಲ್ಲೂ ಪರಿಸರದಲ್ಲೂ ಸಹ ಮಣ್ಣಿನ ಒಂದು ಆರೋಗ್ಯದ ಮೇಲಿನ ಒಂದು ದುಷ್ಪರಿಣಾಮ ಅತಿ ಹೆಚ್ಚಿನದಾಗಿ ಆಗ್ತಾ ಇದೆ. ಜೂನ್ 1 ಬುಧವಾರ ವಿಶ್ವ ಕ್ಷೀರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೈಸೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಎನ್ ವಿಜಯಕುಮಾರ್, ಪಶು ಆಹಾರ ವಿಭಾಗದ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಎಲ್ಆರ್ ಕರಿಬಸವರಾಜು. ಬಹಳಷ್ಟು ರೈತ ಬಂದರು ಬಹಳ ಹಿಂದಿನ ಕಾಲದಿಂದ ಮೆದೆ ಹಾಕೋದನ್ನ ಎಲ್ರಿಗೂ ಗೊತ್ತಿರ್ತದೆ. ಆದ್ರೆ ಕೆಲವೊಂದು ನಾವು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಅದು ನಾವು ಬಣವೆ ಹಾಕಿದಾಗ ಅಲ್ಲಿ ನೀರು ನಿಂತ್ಕೊಳ್ಳೋ ಅಂತ ವ್ಯವಸ್ಥೆಯಲ್ಲಿ ಇರುತ್ತೆ, ಅಲ್ಲಿ ಹಾಕಿ